ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಕ್ಟೋಬರ್ 2ರಂದು ಗಾಂಧಿ ನಡಿಗೆ ಮತ್ತು ಸ್ವಚ್ಛತಾ ಪ್ರತಿಜ್ಞೆ ಆಯೋಜಿಸಲು ರಾಜ್ಯ ಸರ್ಕಾರ ನಿರ್ಧಾರ. ಕೊರೋನಾ ಸಂದರ್ಭದಲ್ಲಿ ಬಡವರನ್ನು ಬದುಕಿಸಿದ್ದು ನರೇಗಾ ಮತ್ತು ಅನ್ನಭಾಗ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಮತ. ಕಳಂಕಿತ ಲೋಕಾಯುಕ್ತ ಅಧಿಕಾರಿ ವಿರುದ್ದ ಕೇಂದ್ರ ಗೃಹ ಸಚಿವಾಲಯಕ್ಕೆ ದೂರು ನೀಡಲು ಕುಮಾರಸ್ವಾಮಿ ನಿರ್ಧಾರ. ಹಾಗೂ ಮೂಡಾ ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ರಕ್ತದಾನ ಒಂದು ಪವಿತ್ರ ಸೇವೆ. ಯಾರು ಯಾವ ಸಂದರ್ಭದಲ್ಲಿ ರಕ್ತದಾನ ಮಾಡಬಹುದು ಎನ್ನುವುದನ್ನ ತಜ್ಞ ವೈದ್ಯರಿಂದ ತಿಳಿದು ರಕ್ತದಾನ ಮಾಡಿ. ರಕ್ತದಾನವೆಂದರೆ ಇನ್ನೊಂದು ಜೀವ ಉಳಿಸುವ ಕೆಲಸ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:51. ಇನ್ನು ಮುಂದೆ ಕೆಲವು ದೇಶಭಕ್ತಿ ಗೀತೆಗಳನ್ನ ಆಲಿಸುವಿರಿ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಫೀಸ್ ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರು ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ. ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ. ಆರ್ಬಿಐ ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಬೆಟಗೇರಿ ಕೃಷ್ಣ ಶರ್ಮಾ ವಿರಚಿತ ಒಂದು ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ. ಭಾರತೀಯ ಸ್ವಾತಂತ್ರ್ಯ ಜ್ಯೋತಿ, ಸ್ವಾತಂತ್ರ್ಯ ಜ್ಯೋತಿ, ಸ್ವಾತಂತ್ರ್ಯ ಜ್ಯೋತಿ. ಕೆಎಸ್ ನಿಸಾರ್ ಅಹಮದ್ ವಿರಚಿತ ಒಂದು ದೇಶಭಕ್ತಿ ಗೀತೆಯನ್ನ ವೃಂದಗಾನದಲ್ಲಿ ಆಲಿಸಿದಿರಿ. ಇದುವರೆಗೆ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನ ಆಲಿಸಿದಿರಿ. ಸಮಯ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲೊಂದಾದ ಮಧ್ಯಮ ವರ್ಗದ ಸಬಲೀಕರಣ, ಈ ವಿಷಯ ಕುರಿತು ಮಾತನಾಡುತ್ತಾರೆ ಪತ್ರಕರ್ತ ಕಿರಣ್ ಆರಾಧ್ಯ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಕಿರಣ್ ಆರಾಧ್ಯ. ನಾವು ಈ ಹಿಂದೆ ಕೇಂದ್ರ ಸರ್ಕಾರ ಬಡವರಿಗೆ, ರೈತರಿಗೆ, ಹೆಂಗಸರಿಗೆ ಏನೇನು ಸೌಲಭ್ಯಗಳನ್ನು ಕೊಟ್ಟಿತ್ತು ಅಂತ ನೋಡಿದ್ವಿ. ಇವತ್ತು ಕೇಂದ್ರ ಸರ್ಕಾರ ವಿಕಸಿತ ಭಾರತದಡಿಯಲ್ಲಿ ಮಧ್ಯಮ ವರ್ಗದವರಿಗೆ ಏನೇನು ಕೊಟ್ಟಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಅತ್ಯಂತ ಖುಷಿ ಪಡುವ ವಿಷಯ ಏನಪ್ಪ ಅಂದ್ರೆ, ಕಳೆದ 10 ವರ್ಷಗಳಲ್ಲಿ 25 ಕೋಟಿ ಜನ ಬಡತನ ರೇಖೆಗಿಂತ ಮೇಲೆ ಬಂದಿದ್ದಾರೆ. ಅಂದ್ರೆ ಅವರೆಲ್ಲ BPL ಅಲ್ಲಿ ಇದ್ರು, ಅಂದ್ರೆ ಬಡತನದ ರೇಖೆಯ ಕೆಳಗಿದ್ರು, ಅವರೆಲ್ಲ ಈಗ APL ಆಗಿದ್ದಾರೆ, ಅಂದ್ರೆ ಮಧ್ಯಮ ವರ್ಗಕ್ಕೆ ಬಂದಿದ್ದಾರೆ. ಇನ್ನು ಕಳೆದ 10 ವರ್ಷಗಳಲ್ಲಿ ಆದಾಯ ತೆರಿಗೆ ಕಟ್ಟುವವರ ಸಂಖ್ಯೆ 2 ಪಟ್ಟಾಗಿದೆ. ಅಂದ್ರೆ 2013-14 ಬರೀ 4 ಕೋಟಿ ಜನ ಆದಾಯ ತೆರಿಗೆ ಕಟ್ತಾ ಇದ್ರು. ಆದ್ರೆ ಈಗ 2023-24 ಐಟಿ ರಿಟರ್ನ್ಸ್ ಫೈಲಿಂಗ್ ನ ಡೇಟಾ ಪ್ರಕಾರ, ಅಂದ್ರೆ ಆದಾಯ ತೆರಿಗೆ ಯಾರ್ಯಾರು ಕಟ್ತಾ ಇದ್ದಾರೆ ಆ ಸಂಖ್ಯೆಯ ಪ್ರಕಾರ 8,18,00,000 ಜನ ಆದಾಯ ತೆರಿಗೆ ಕಟ್ತಾ ಇದ್ದಾರೆ. ಇದರಿಂದ ನಮ್ಗೆ ಅರ್ಥ ಆಗೋದೇನು ಅಂದ್ರೆ ಆದಾಯ ಮಧ್ಯಮ ವರ್ಗದವರಿಗೆ ಜಾಸ್ತಿ ಆಗಿದೆ, ಅದರ ಜೊತೆಗೆ ಬಡವರಿಗೂ ಆದಾಯ ಜಾಸ್ತಿ ಆಗಿರೋ ಕಾರಣ ಅವರು ಬಡತನದ ರೇಖೆಯನ್ನ ಬಿಟ್ಟು ಮೇಲೇರಿದ್ದಾರೆ ಅಂತ. ಇದಕ್ಕೆಲ್ಲ ಸರ್ಕಾರದ ಕೆಲವು ನಿರ್ಣಯಗಳು ಹಾಗೂ ಜನಪರ ಯೋಜನೆಗಳು ಇವೆಲ್ಲವೂ ಮಧ್ಯಮ ವರ್ಗದವರ ಪಾಲಿಗೆ ಒಂದು ವರದಾನ ಅಂತಾನೆ ಹೇಳ್ಬೋದು. ಇನ್ನು ಈ ಬಾರಿಯ ಬಜೆಟ್ನಲ್ಲಿ, ಅಂದ್ರೆ 2024-25 ಸಾಲಿನ ಬಜೆಟ್ನಲ್ಲಿ ಆದಾಯ ತೆರಿಗೆಯಲ್ಲಿ ಕೆಲವು ಸುಧಾರಣೆಗಳನ್ನು ತಂದಿದ್ದಾರೆ. ಈ ಕಾರಣ ವರ್ಷಕ್ಕೆ 17,500 ರೂಪಾಯಿ, ಅಂದ್ರೆ 17,500 ರೂಪಾಯಿಗಳು ಸ್ಯಾಲರಿ ಯಾರು ತಗೊಳ್ತಾರೆ ಅಂದ್ರೆ ಸಂಬಳ ಪಡೆಯುವ ಎಂಪ್ಲಾಯಿಗಳಿಗೆ, ಸಂಬಳ ಪಡೆಯುವ ನೌಕರರಿಗೆ ಕೊಂಚ ಉಳಿತಾಯ ಆಗಲಿ ಅಂತ ಈ ಸುಧಾರಣೆಯನ್ನ ತಂದಿದ್ದಾರೆ. ಇದಾದ ಮೇಲೆ ಏಂಜಲ್ ಟ್ಯಾಕ್ಸ್, ಆ ಏಂಜಲ್ ತೆರಿಗೆ ಏನಿತ್ತಲ್ಲ, ಹೊಸದಾಗಿ ಯಾರು ಹೂಡಿಕೆ ಮಾಡ್ತಾರೆ ಅವರು ಹೂಡಿಕೆದಾರರಿಂದ ಕ್ಯಾಪಿಟಲ್ ಅಂದ್ರೆ ಹಣವನ್ನ ಅವರು ಪಡೆದಾಗ ಆ ಹೆಚ್ಚುವರಿ ಹಣದ ಮೇಲೆ ಅವರು ತೆರಿಗೆ ಕಟ್ಟಬೇಕಾಗಿತ್ತು. ಈಗ ಆ ಏಂಜಲ್ ಟ್ಯಾಕ್ಸ್ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ತೆಗೆದುಹಾಕಿದ್ದಾರೆ, ಯಾರು ಆ ತೆರಿಗೆ ಕಟ್ಟುವ ಹಾಗಿಲ್ಲ. ಇದರಿಂದ ಸ್ಟಾರ್ಟ್ಅಪ್ಗಳಿಗೆ, ಅಂದ್ರೆ ಹೊಸದಾಗಿ ಯಾರು ಹೂಡಿಕೆ ಮಾಡಿ ಹೊಸದಾಗಿ ಯಾರಾದರೂ ಒಂದು ಕಂಪನಿ ಸಂಸ್ಥೆ ಶುರು ಮಾಡಬೇಕಾದ್ರೆ ಅವರಿಗೆ ಬಹಳಷ್ಟು ಉಪಯೋಗ ಆಗತ್ತೆ. ಇಷ್ಟು ತೆರಿಗೆಯ ವಿಚಾರ. ಆದ್ರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದ್ರೆ, ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ, ಈ ಯೋಜನೆ ಅಡಿಯಲ್ಲಿ 70 ವರ್ಷ ಮೇಲ್ಪಟ್ಟ ಯಾರೇ ಆಗಿರಲಿ, ಅಂದ್ರೆ ಅವರ ಆದಾಯ ಮಿತಿ ಏನೇ ಇರಲಿ, ಅವರು ಬಡವರು ಶ್ರೀಮಂತರು ಅವ್ರು ಯಾರೇ ಇರಲಿ, ಮಧ್ಯಮ ವರ್ಗದವರು ಅವ್ರು ಯಾರೇ ಇರಲಿ, 70 ವರ್ಷ ದಾಟಿದ್ರೆ ಅವರಿಗೆ 5,00,000 ರೂಪಾಯಿವರೆಗೂ ಚಿಕಿತ್ಸೆ ಯಾವುದೇ ಹಾಸ್ಪಿಟಲ್ಗಳಲ್ಲಿ ಯಾವುದೇ ಆಸ್ಪತ್ರೆಯಲ್ಲಿ ಅವರಿಗೆ ಉಚಿತವಾಗಿ ಸಿಗತ್ತೆ, ಅವ್ರು ಯಾವುದೇ ಹಣ ಕೊಡಬೇಕಾಗಿಲ್ಲ. ಈ ಯೋಜನೆ ಬಗ್ಗೆ ಇನ್ನಷ್ಟು ಹೇಳಬೇಕು ಅಂತಾದ್ರೆ, ಇದು ಬರೀ BPL ಅಂದ್ರೆ ಬಡತನದ ರೇಖೆಗಿಂತ ಕೆಳಗಿದ್ದವರಿಗೆ ಮಾತ್ರ ಇಷ್ಟು ದಿನ ಇತ್ತು. ಆದ್ರೆ ಈಗ ಮೋದಿಯವರ ಸರ್ಕಾರ, ಅಂದ್ರೆ ಕೇಂದ್ರ ಸರ್ಕಾರ 3ನೇ ಬಾರಿ ಆಯ್ಕೆ ಆಗಿ ಬಂದ ಮೇಲೆ ತಗೊಂಡಂತಹ ನಿರ್ಧಾರ ಇದು. 70 ವರ್ಷ ಮೇಲ್ಪಟ್ಟ ಯಾರೇ ಆಗಿರಲಿ, ಅವರಿಗೆ ಆದಾಯದ ಮಿತಿ ಇಲ್ಲ, ಎಷ್ಟೇ ಆದಾಯ ಇರಬಹುದು ಅವರು 70 ವರ್ಷ ಮೇಲ್ಪಟ್ಟಿದ್ರೆ ಅವರಿಗೆ ಆಸ್ಪತ್ರೆಗಳಲ್ಲಿ 5,00,000 ರೂಪಾಯಿವರೆಗೂ ಚಿಕಿತ್ಸೆ ಉಚಿತವಾಗಿ ಪಡೆಯಬಹುದು. ಇನ್ನೊಂದು ಹೇಳಲೇಬೇಕಾಗಿರುವ ವಿಷಯ ಏನಪ್ಪಾ ಅಂದ್ರೆ, ಈಗಾಗಲೇ ನೀವು ಈ ಯೋಜನೆಯ ಫಲಾನುಭವಿಗಳಾಗಿದ್ದು ನೀವು 70 ವರ್ಷಕ್ಕೂ ಮೇಲ್ಪಟ್ಟವರಾಗಿದ್ರೆ ನಿಮಗೆ ಆಲ್ರೆಡಿ ಇರುವ, ಅಂದ್ರೆ ನಿಮ್ಗೆ ಈಗಾಗಲೇ ಇರುವ 5,00,000 ಜೊತೆಗೆ ಇನ್ನ 5,00,000 ಈ ಯೋಜನೆ ಅಡಿ ನಿಮಗೆ ಸಿಗತ್ತೆ. ಒಟ್ಟು 10,00,000 ರೂಪಾಯಿವರೆಗೂ ಉಚಿತ ಚಿಕಿತ್ಸೆಯನ್ನ ನೀವು ಆಸ್ಪತ್ರೆಗಳಲ್ಲಿ ಪಡೆಯಬಹುದು. ಮತ್ತೆ ನಾವೆಲ್ಲ ಹೆಮ್ಮೆ ಪಡಬೇಕಾಗಿರುವಂತಹ ವಿಷಯ, ಪ್ರಪಂಚದ ಯಾವ ಮೂಲೆಯಲ್ಲೂ ಇಷ್ಟು ದೊಡ್ಡ ಆರೋಗ್ಯ ವಿಮೆ ಇಲ್ಲ. ಇದಿರೋದು ಬರೀ ಭಾರತದಲ್ಲಿ ಮಾತ್ರ. ಅಂದ್ರೆ ಒಂದು ಕುಟುಂಬಕ್ಕೆ 5,00,000 ರೂಪಾಯಿ ಬೇರೆ ಯಾವ ದೇಶದ ಯಾವ ಕುಟುಂಬಗಳಿಗೂ ಯಾವ ಸರ್ಕಾರಗಳು ಕೂಡ ಕೊಡ್ತಾ ಇಲ್ಲ, ಅದು ಭಾರತದ ಕೇಂದ್ರ ಸರ್ಕಾರ ಇಲ್ಲಿನ ಜನಗಳಿಗೆ ಕೊಡ್ತಾ ಇದೆ. ಇದು ಅತ್ಯಂತ ಸಂತೋಷ ಪಡಬೇಕಾಗಿರುವಂತಹ ವಿಷಯ. ಮತ್ತೆ ಈಗಾಗಲೇ 55 ಕೋಟಿ ಜನರಿಗೆ, ಅಂದ್ರೆ 12.34 ಕೋಟಿ ಕುಟುಂಬಗಳು ಈ ಯೋಜನೆಯ ಫಲಾನುಭವಿಗಳಾಗಿವೆ. ಇನ್ನು ಈವರೆಗೂ ಈ ಯೋಜನೆಗೆ ಖರ್ಚಾಗಿರುವ ಹಣ ನೋಡೋದಾದ್ರೆ 1,00,000 ಕೋಟಿಗೂ ಹೆಚ್ಚು ಹಣ ಸಹಾಯ ಈ ಯೋಜನೆಯಿಂದ ಜನಗಳಿಗಾಗಿದೆ. ಇದರ ಫಲಾನುಭವಿಗಳು ಮಧ್ಯಮ ಹಾಗೂ ಬಡವರ್ಗದವರೇ ಆಗಿರ್ತಾರೆ. ಇಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟ ಯೋಜನೆಗಳಾದ್ರೆ, ಪೆನ್ಷನ್ ಅಂದ್ರೆ ಪಿಂಚಣಿ, ಮಧ್ಯಮ ವರ್ಗದವರಿಗೆ ಪಿಂಚಣಿ ಅಂತಹ ಸೌಲಭ್ಯಗಳು, ಅಂದ್ರೆ ಇದು ಎಲ್ಲಾ ವರ್ಗದವರಿಗೂ ಸೇರತ್ತೆ, ಬಡ ಮಧ್ಯಮ ಶ್ರೀಮಂತ ಎಲ್ಲ ವರ್ಗದವರಿಗೂ. ಅವರು ಕೆಲಸದಿಂದ ನಿವೃತ್ತಿ ಹೊಂದಿದ ಮೇಲೆ ಅವರ ಬೇಸಿಕ್ ಪೇ ಏನಿರುತ್ತೆ, ಮೂಲ ವೇತನ, ಅದರ 50% ದುಡ್ಡನ್ನ ಅವರ ಪೆನ್ಷನ್ ರೀತಿಯಲ್ಲಿ ಕೊಡುವಂತಹ ಒಂದು ಯೋಜನೆ. ಇದನ್ನ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂತಾರೆ, UPS. ಇದರಿಂದ 23,00,000 ಕೇಂದ್ರ ನೌಕರರಿಗೆ ಸಹಾಯ ಆದ್ರೆ ಬಹಳಷ್ಟು ರಾಜ್ಯಗಳು ಇದನ್ನು ಅಳವಡಿಸಿಕೊಂಡಿದೆ. ಸೊ ಸುಮಾರು 90,00,000 ನೌಕರರಿಗೆ ಈ ಯೋಜನೆಯಿಂದ ಉಪಯೋಗ ಆಗತ್ತೆ. ಇದರ ಜೊತೆ ಜೊತೆಗೇನೆ ಬಡ ಹಾಗೂ ಮಧ್ಯಮ ವರ್ಗದವರಿಗೆ ಮನೆ ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅರ್ಬನ್ 2.0 ಸ್ಕೀಮ್ ಅನ್ನ ತಂದಿದ್ದಾರೆ. ಅಂದ್ರೆ ಇದು ಗ್ರಾಮೀಣ ಪ್ರದೇಶಗಳ ಹೊರತಾಗಿ ನಗರ ಪ್ರದೇಶದಲ್ಲಿ ವಾಸಿಸುವ ಜನಗಳಿಗೂ ಮನೆ ಕಲ್ಪಿಸಬೇಕು ಅಂತ ಈ ಯೋಜನೆ ತಂದಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ ಈ ಯೋಜನೆಗೆ ಅಂತ 2.30 ಲಕ್ಷ ಕೋಟಿಯಷ್ಟು ಹೂಡಿಕೆಯನ್ನ ಮಾಡಲಿದ್ದಾರೆ. ಇಲ್ಲಿಯವರೆಗೂ 1.18 ಕೋಟಿ ಮನೆಗಳನ್ನ ಆಲ್ರೆಡಿ ಹಸ್ತಾಂತರ ಮಾಡಿದ್ದಾರೆ. ಇನ್ನು 86.55 ಲಕ್ಷ ಮನೆಗಳು ಈಗಾಗಲೇ ನಿರ್ಮಾಣಗೊಂಡಿವೆ. ಇನ್ನು ಮುಂದೆ ಇದನ್ನ 3 ಕೋಟಿ ಜನಗಳಿಗೆ ಹಂಚಬೇಕು. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಇನ್ನು 3 ಕೋಟಿ ಮನೆಗಳನ್ನ ಕಟ್ಟಿಸಬೇಕು ಅಂತ ಈಗಾಗಲೇ 10 ಲಕ್ಷ ಕೋಟಿಯನ್ನ ಇದಕ್ಕೆ ಮೀಸಲಿಟ್ಟಿದ್ದಾರೆ. ಇದರಿಂದ 1 ಕೋಟಿ ಕುಟುಂಬಗಳಿಗೆ ಸಹಾಯ ಆಗತ್ತೆ. ಅಂದ್ರೆ ಅವರಿಗೊಂದು ಮನೆ ಸಿಗತ್ತೆ. ಬಡ ಹಾಗೂ ಮಧ್ಯಮ ವರ್ಗದವರಿಗೆ ಒಂದು ಸ್ವಂತ ಮನೆ ಅಂದ್ರೆ ಅದೊಂದು ಕನಸಾಗಿರತ್ತೆ. ಈ ಕನಸನ್ನ ನನಸು ಮಾಡೋ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಂದು ದೊಡ್ಡ ಮೈಲಿಗಲ್ಲು. ಮತ್ತೆ ಅವರ ಕನಸನ್ನ ನನಸು ಮಾಡುವಲ್ಲಿ ಕೇಂದ್ರ ಸರ್ಕಾರ ಕೂಡ ಏನೇನು ನಿರ್ಧಾರಗಳನ್ನ ತಗೊಳ್ಬೇಕು, ಅದಕ್ಕೆ ಬೇಕಾಗಿರುವಂತಹ ಹಣ ಸಹಾಯ ಎಲ್ಲವನ್ನೂ ಮಾಡ್ತಾ ಇದೆ. ಸೊ ಹೀಗೆ ಬಡ ಹಾಗೂ ಮಧ್ಯಮ ವರ್ಗದವರಿಗೆ ಸಹಾಯ ಹಸ್ತವನ್ನ ಚಾಚ್ತಾ ಬಡತನದ ರೇಖೆಯ ಕೆಳಗಿದ್ದವರನ್ನ ಬಡತನದ ರೇಖೆಯ ಮೇಲೆ ಕೆತ್ತತಾ ಮಧ್ಯಮ ವರ್ಗದವರ ಏಳಿಗೆಗೂ ಶ್ರಮಿಸುತ್ತಾ ಎಲ್ಲಾ ವರ್ಗದ ಜನರಿಗೂ ಕೇಂದ್ರ ಸರ್ಕಾರ ಸಹಾಯ ಮಾಡ್ತಾ ಇರೋದನ್ನ ನಾವಿಲ್ಲಿ ನೋಡಬಹುದು. ಇನ್ನು ಮುಂದೆ ಹೋಗ್ತಾ ಸುಸ್ಥಿರ ಅಭಿವೃದ್ಧಿ ಸಸ್ಟೇನಬಲ್ ಡೆವಲಪ್ಮೆಂಟ್ ಅಂದ್ರೆ ಪರಿಸರ ಸ್ನೇಹಿ ಯೋಜನೆಗಳನ್ನ ತರೋದು. ಈಗಾಗಲೇ ನಾವು ಪರಿಸರಕ್ಕೆ ಮಾಡ್ತಾ ಇರೋ ಹಾನಿಯನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಇದರಿಂದ ಏನು ಉಪಯೋಗ ಆಗುತ್ತೆ ಮಧ್ಯಮ ವರ್ಗದವರಿಗೆ ಅಂತ ನೀವು ಕೇಳಬಹುದು. ಇದರಿಂದ ಬಹಳಷ್ಟು ಉಪಯೋಗಗಳಿವೆ. ಮಧ್ಯಮ ವರ್ಗದವರಿಗೆ ಅಂತಲ್ಲ, ಒಟ್ಟು ಮಾನವ ಕುಲಕ್ಕೇನೆ ಇದರಿಂದ ಒಂದು ಬಹಳ ದೊಡ್ಡ ಕೊಡುಗೆ ಇದೆ. ಏನಪ್ಪಾ ಅಂದ್ರೆ ಮುಂದಿನ ಪೀಳಿಗೆ ಈ ಕಲುಷಿತ ವಾತಾವರಣದಲ್ಲಿ ಬೆಳೆಯುವಂತಹ ಅವಶ್ಯಕತೆ ಇರೋದಿಲ್ಲ. ಈಗಾಗಲೇ ನೀವು ನೋಡಿರಬಹುದು ಡೆಲ್ಲಿ ಅಂತ ಮಹಾನಗರಗಳಲ್ಲಿ ದೀಪಾವಳಿಗೆ ಪಟಾಕಿ ಸಿಡಿಸೋ ಹಾಗಿಲ್ಲ. ಯಾಕೆಂದ್ರೆ ಅಲ್ಲಿನ ಗಾಳಿಯ ಗುಣಮಟ್ಟ ಕೆಳಗೆ ಬಂದ್ಬಿಡತ್ತೆ. ಅಂದ್ರೆ ಒಂದು ಹಬ್ಬ ಆಚರಣೆ ಮಾಡಕ್ಕೋದ್ರೆ ಅಲ್ಲಿನ ಗಾಳಿಯ ಗುಣಮಟ್ಟ ಕಡಿಮೆ ಆಗಿಬಿಡತ್ತೆ ಅಂದ್ರೆ ನೀವು ಯೋಚನೆ ಮಾಡಬಹುದು ಅಲ್ಲಿನ ವಾತಾವರಣ ಅಥವಾ ಅಲ್ಲಿನ ಪರಿಸರ ಎಷ್ಟು ಸೂಕ್ಷ್ಮವಾಗಿದೆ ಅಂತ. ಇನ್ನು ಇಂಥ ವಾತಾವರಣದಲ್ಲಿ ಮಕ್ಕಳು ಬೆಳೆದಾಗ ಅವರ ಆರೋಗ್ಯದ ಮೇಲೆ ಎಂತಹ ದುಷ್ಪರಿಣಾಮಗಳು ಬೀರ್ತವೆ ಗೊತ್ತಾ? ಅವರಿಗೆ ಚಿಕ್ಕ ವಯಸ್ಸಲ್ಲೇ ಶ್ವಾಸಕೋಶದ ತೊಂದರೆಗಳು ಶುರುವಾಗಿಬಿಡುತ್ತೆ, ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಶುರುವಾಗಿಬಿಡುತ್ತೆ. ಇನ್ನು ಮಕ್ಕಳು ಬೆಳೀತಾ ಬೆಳೀತಾ ಅವರ ಜೊತೆ ಈ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಹೀಗೆ ಪರಿಸರ, ನಮ್ಮ ಸುತ್ತಮುತ್ತಲಿನ ವಾತಾವರಣ ಚೆನ್ನಾಗಿಲ್ಲ ಅಂದ್ರೆ ನಮ್ಮ ಮಕ್ಕಳ ಆರೋಗ್ಯದ ಮೇಲೆ, ನಮ್ಮ ಆರೋಗ್ಯದ ಮೇಲೆ ಈ ತರ ದುಷ್ಪರಿಣಾಮಗಳು ಬೀರ್ತವೆ. ಸೊ ಇದನ್ನ ನಿಯಂತ್ರಿಸೋದಿಕ್ಕೆ ಏನ್ ಮಾಡ್ತಾ ಇದೆಯಪ್ಪ ಸರ್ಕಾರ ಅಂದ್ರೆ ಈ ಬಸ್ಗಳು ಅಂದ್ರೆ ಪರಿಸರ ಸ್ನೇಹಿ ಬಸ್ಗಳು. ಈಗಿನ ಬಸ್ಗಳು ಡೀಸೆಲ್ ಹೊಗೆ ಹೊಗಳ್ತಾವಲ್ಲ, ಕಪ್ಪನೆಯ ಹೊಗೆ, ಆ ತರದ ಹೊಗೆ ಬಂಡಿಗಳನ್ನೆಲ್ಲ ನಿಲ್ಲಿಸಿ ಎಲೆಕ್ಟ್ರಿಕ್ ಬಸ್ಗಳನ್ನ ಉಪಯೋಗಿಸಬೇಕು ಅನ್ನೋ ಪ್ರಯತ್ನ ಬಹಳ ಜೋರಾಗಿ ನಡೀತಾ ಇದೆ. ಈಗಾಗಲೇ 38,000 ಎಲೆಕ್ಟ್ರಿಕ್ ಬಸ್ಗಳು ಅಂದ್ರೆ ವಿದ್ಯುತ್ ಚಾಲಿತ ಯಂತ್ರಗಳು, ಇದಕ್ಕೆ ಯಾವುದೇ ಡೀಸೆಲ್ ಪೆಟ್ರೋಲ್ ಇರೋದಿಲ್ಲ. ಈಗ ನಾವು ಮೊಬೈಲ್ ಫೋನ್ ಚಾರ್ಜ್ ಮಾಡ್ತೀವಲ್ಲ ಹಾಗೆ ಈ ಬಸ್ಗಳನ್ನು ಕರೆಂಟ್ ಚಾರ್ಜ್ ಮಾಡಿ ಅದರಿಂದ ಓಡಿಸುವಂತದ್ದು. ಇದು ಇನ್ನೂ ಹೆಚ್ಚಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಬಹಳಷ್ಟು ಪ್ರಯತ್ನ ಪಡ್ತಾ ಇದೆ. ಇಂತಹ ಬಸ್ಗಳಿಂದ ಪ್ರಯಾಣಿಕರಿಗೆ ಟಿಕೆಟ್ ದರನೂ ಕಡಿಮೆ ಆಗತ್ತೆ. ಇದಲ್ಲದೆ ಸೌರಶಕ್ತಿಯನ್ನ ಅಂದ್ರೆ ಸೋಲಾರ್ ಎನರ್ಜಿಯನ್ನ ಬಳಸಿ ಮನೆಗೆ ಬೇಕಾಗುವಷ್ಟು ವಿದ್ಯುತ್ ಅನ್ನ ನಾವೇ ಉತ್ಪಾದನೆ ಮಾಡಿಕೊಳ್ಳೋದಿಕ್ಕೆ ಯಾವ ಯಾವ ಸೋಲಾರ್ ಪ್ಯಾನೆಲ್ಸ್ ಬೇಕೋ ಅದೆಲ್ಲವನ್ನ ತಯಾರಿಸೋದಕ್ಕೆ ಅವನ್ನೆಲ್ಲ ಉತ್ಪಾದಿಸೋಕೆ ಕೇಂದ್ರ ಸರ್ಕಾರ ಯೋಜನೆಗಳನ್ನ ತಂದಿದೆ. ಈಗಾಗಲೇ ಸರಿಸುಮಾರು 3.5 ಲಕ್ಷ ಮನೆಗಳಿಗೆ ಸೌರಶಕ್ತಿಯಿಂದ ವಿದ್ಯುತ್ ಪೂರೈಕೆ ಆಗ್ತಾ ಇದ್ದು ಸರ್ಕಾರ ಇದಕ್ಕೆ 40% ಸಬ್ಸಿಡಿ ಅಂದ್ರೆ ಸಹಾಯಧನವನ್ನ ಕೊಡುತ್ತೆ. ಇದರಿಂದ ಸುಮಾರು 1 ಕೋಟಿ ಮನೆಗಳಿಗೆ ಸಹಾಯ ಆಗಿದೆ ಭಾರತಾದ್ಯಂತ. ಇನ್ನು ವಿಕಸಿತ ಭಾರತದಲ್ಲಿ ಮುದ್ರಾ ಯೋಜನೆಯ ಗಾತ್ರ ದೊಡ್ಡದಾಗಿದೆ. ಮುಂಚೆ ಬರೀ 10 ಲಕ್ಷ ಮುದ್ರಾ ಯೋಜನೆ ಅಡಿ ಲೋನ್ ಸಿಗ್ತಾ ಇತ್ತು, ಆದ್ರೆ ಈಗ 20 10 ಲಕ್ಷದವರೆಗೂ ಮುದ್ರಾ ಯೋಜನೆಯಡಿ ಲೋನ್ ಪಡೆಯಬಹುದು. ಇದರಿಂದ ಬಹಳಷ್ಟು ಮಧ್ಯಮ ವರ್ಗದವರಿಗೆ ಸಹಾಯ ಆಗತ್ತೆ, ಬಡವರಿಗೂ ಸಹಾಯ ಆಗತ್ತೆ. ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಂಡು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಯಾರ್ಯಾರು ಅನ್ಕೊಂತಾರೋ ಅವರಿಗೆಲ್ಲ ಈ ಯೋಜನೆ ಬಹಳಷ್ಟು ಉಪಯೋಗಕ್ಕೆ ಬರುತ್ತೆ. ಇನ್ನು ದೇಶಾದ್ಯಂತ ಆಗ್ತಾ ಇರೋ ರಾಷ್ಟ್ರೀಯ ಹೆದ್ದಾರಿಗಳನ್ನೆಲ್ಲ ನಾವೆಲ್ಲ ನೋಡೇ ಇದ್ದೀವಿ. ಹೀಗೆ ರಸ್ತೆಯನ್ನ ಅಭಿವೃದ್ಧಿ ಮಾಡ್ತಾ ಹೋದ್ರೆ ಜನಸಾಮಾನ್ಯರಿಗೆ ಬಹಳಷ್ಟು ಉಪಯೋಗ ಆಗತ್ತೆ. ಹೇಗಪ್ಪ ಅಂದ್ರೆ, ಹೆದ್ದಾರಿಯಲ್ಲಿ 20 ಕಿಲೋಮೀಟರ್ನಲ್ಲಿ ನೀವೊಂದು ಊರ್ನ ತಲುಪಬಹುದಾದ್ರೆ, ಹೆದ್ದಾರಿ ಇಲ್ಲದೆ ಹೋದರೆ ಆ ಊರ್ನ ತಲುಪೋದಕ್ಕೆ 30-40 ಕಿಲೋಮೀಟರ್ಗಳಾಗತ್ತೆ. ಈಗ ಉದಾಹರಣೆಗೆ, ಒಂದು ಲಾರಿಯಲ್ಲಿ ಒಂದು ಲೋಡ್ ಟೊಮೆಟೊ ಬರ್ತಾ ಇದೆ. ಇದು ಹೆದ್ದಾರಿಯಲ್ಲಿ ಬಂದ್ರೆ ಬರೀ 20 ಕಿಲೋಮೀಟರ್ ಆಗತ್ತೆ, ಆದ್ರೆ ಹೆದ್ದಾರಿ ಇಲ್ಲದೆ ಬಂದ್ರೆ 40 ಕಿಲೋಮೀಟರ್ ಆಗತ್ತೆ. 40 ಕಿಲೋಮೀಟರ್ ಒಂದು ಲಾರಿ ಒಂದು ಲೋಡ್ ಟೊಮೆಟೊ ಅನ್ನ ತಂದ್ರೆ ಕೆಜಿಗೆ 1 ರೂಪಾಯಿ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಅದೇ ಹೆದ್ದಾರಿಯಲ್ಲಿ ಬಂದ್ರೆ ಆ ಕೆಜಿಗೆ 1 ರೂಪಾಯಿ ಹೆಚ್ಚಾಗೋದನ್ನ ತಪ್ಪಿಸಬಹುದು. ಇದರಿಂದ ಜನಸಾಮಾನ್ಯರಿಗೆ ಬಹಳಷ್ಟು ಉಪಯೋಗ ಆಗತ್ತೆ. ನಾನೊಂದು ಉದಾಹರಣೆ ಕೊಟ್ಟೆ ಅಷ್ಟೇ. ರಾಷ್ಟ್ರೀಯ ಹೆದ್ದಾರಿಗಳಿಂದ ಅಥವಾ ಒಳ್ಳೆಯ ರಸ್ತೆಗಳಿಂದ ಏನೇನು ಉಪಯೋಗಗಳಾಗತ್ತೆ ಅಂತ ಮಾತಾಡಕ್ ನಿಂತ್ರೆ ಇಡೀ ದಿನ ಬೇಕಾಗತ್ತೆ. ಹಾಗಾಗಿ ಇದನ್ನ ಇಲ್ಲಿಗೆ ನಿಲ್ಲಿಸ್ತಾ, ಕೇಂದ್ರ ಸರ್ಕಾರ ಮಧ್ಯಮ ವರ್ಗದವರಿಗೆ ತಂದಿರುವಂತಹ ಹಲವು ಯೋಜನೆಗಳಲ್ಲಿ ಕೆಲವನ್ನ ನಾನು ನಿಮ್ಮ ಮುಂದೆ ಹೇಳಿದ್ದೀನಿ. ಮತ್ತೆ ಭೇಟಿಯಾಗೋಣ, ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೆ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲೊಂದಾದ ಮಧ್ಯಮ ವರ್ಗದ ಸಬಲೀಕರಣ ಈ ವಿಷಯ ಕುರಿತು ಮಾತನಾಡಿದವರು ಪತ್ರಕರ್ತರಾದ ಕಿರಣ್ ಆರಾಧ್ಯ. ರೈತ ಬಾಂಧವರೇ, ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ನೇರಳೆ ಹಣ್ಣಿನ ಬೇಸಾಯದ ಕ್ರಮಗಳು ಈ ಕುರಿತು ಡಾ ಸುನೀತಾ ಸಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ನೇರಳೆ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ GKVK ತೋಟಗಾರಿಕಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುನೀತಾ ಸಿ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಸುನೀತಾ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ನಮಗೆ ಇವತ್ತು ಈ ನೇರಳೆ ಹಣ್ಣಿನ ಬೇಸಾಯದ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಬೇಕು. ನೇರಳೆ ಹಣ್ಣಿನ ಕಿರು ಪರಿಚಯ ಮೊದಲಿಗೆ ಮಾಡಿಕೊಡಿ. ಇದ್ರ ಬಗ್ಗೆ ಒಂದು ಗಾದೆನೇ ಇದೆ ಸರ್, ಕಪ್ಪು ಹೆಂಡತಿ ಎಂದು ಜರಿದು ನುಡಿಯಲು ಬೇಡ, ನೇರಳೆ ಹಣ್ಣು ಬಲು ಕಪ್ಪು, ಆದರೂ ತಿಂದು ನೋಡಿದರೆ ರುಚಿ ಬಹಳ. ಹೀಗೆ ಜನಪದ ಶೈಲಿಯಲ್ಲಿ ಕರೆಸಿಕೊಳ್ಳುವ ಮೂಲಕ ಮನುಷ್ಯನ ಆರೋಗ್ಯಕ್ಕೆ ನೇರಳೆ ಹಣ್ಣು ರಾಮಬಾಣವಾಗಿದೆ. ಇದು ಔಷಧೀಯ ಗುಣವನ್ನು ಹೊಂದಿದ್ದು ಸಿಹಿ ಮೂತ್ರ ರೋಗಕ್ಕೆ ಬಹಳ ಪ್ರಾಮುಖ್ಯವಾದ ಔಷಧಿಯನ್ನಾಗಿ ಬಳಸುತ್ತಾರೆ. ಸಾಮಾನ್ಯವಾಗಿ ಇದನ್ನು ರಸ್ತೆಗಳ ಬದಿಯಲ್ಲಿ ಸಾಲು ಮರವನ್ನಾಗಿ ಬೆಳೆಸಲಾಗ್ತಿತ್ತು, ಆದರೆ ಇತ್ತೀಚಿನ ದಿನಗಳಲ್ಲಿ ಬೇಡಿಕೆಯ ಕಾರಣದಿಂದ ನೆಡುತೋಪುಗಳಲ್ಲಿ ಬಳಸಲು ಆದ್ಯತೆ ನೀಡಲಾಗ್ತಿದೆ. ಈ ನೇರಳೆ ಹಣ್ಣು ಭಾರತದಲ್ಲಿ ಜನಪ್ರಿಯ ಆಗಲಿಕ್ಕೆ ಏನ್ ಕಾರಣ? ನೇರಳೆ ಭಾರತದ ಜನಪ್ರಿಯ ಸ್ಥಳೀಯ ಹಣ್ಣು. ಇದನ್ನು ಬ್ಲಾಕ್ ಪ್ಲಮ್ ಅಥವಾ ಬ್ಲಾಕ್ ಚೆರ್ರಿ ಅಥವಾ ರಾಮ್ ನೇರಳೆ ಅಂತಲೂ ಕೂಡ ಕರೀತಾರೆ. ಆಯುರ್ವೇದಿಕ್ ಔಷಧಗಳಲ್ಲಿ ಅಮೂಲ್ಯವಾದ ಸ್ಥಾನವನ್ನು ಪಡೆದಿದೆ, ಹಾಗೂ ಇದನ್ನು ಮಧುಮೇಹ ರೋಗಿಗಳಿಗೆ ವರದಾನ ಎಂದು ನಂಬಲಾಗಿದೆ. ಈ ನೇರಳೆಯ ಮೂಲ ಯಾವುದು ಮತ್ತು ಇದನ್ನ ಪ್ರಪಂಚದಲ್ಲಿ ಮತ್ತು ಭಾರತದಲ್ಲಿ ಎಲ್ಲೆಲ್ಲಿ ಬೆಳೀತಾರೆ? ನೇರಳೆಯ ಮೂಲ ನೆಲೆ ಭಾರತ ಅಥವಾ ಈಸ್ಟ್ ಇಂಡೀಸ್. ಅಲ್ಲಿಂದ ಇದು ಇದನ್ನು ಥೈಲ್ಯಾಂಡ್, ಫಿಲಿಪೈನ್ಸ್, ಮಡಗಾಸ್ಕರ್, ಫ್ಲೋರಿಡಾ, ಕ್ಯಾಲಿಫೋರ್ನಿಯಾ, ಅಲ್ಜೀರಿಯಾ ಮತ್ತು ಇಸ್ರೇಲ್ಗಳಲ್ಲಿ ಹರಡಿ ಅಲ್ಲಿ ಕೂಡ ಬೆಳೆಯಲಾಗುತ್ತದೆ. ನಮ್ಮ ಭಾರತದಲ್ಲಿ ಇದನ್ನು ಪ್ರಮುಖವಾಗಿ ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ, ರಾಜಸ್ಥಾನ್, ಹರಿಯಾಣ ಮತ್ತು ಉತ್ತರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ. ಈ ನೇರಳೆ ಹಣ್ಣಿನಲ್ಲಿರುವಂತಹ ಪ್ರಮುಖ ಪೋಷಕಾಂಶಗಳು ಯಾವುವು ಮತ್ತೆ ಅದನ್ನ ಯಾವ ರೀತಿಯಾಗಿ ನೇರಳೆಯ ಔಷಧಿ ಗುಣಗಳ ಬಗ್ಗೆ ಉಪಯೋಗಿಸ್ತಾರೆ ಅದ್ರ ಬಗ್ಗೆ ಹೇಳಿ. ಈ ನಮ್ಮ ನೇರಳೆ ಹಣ್ಣು ಸಾಕಷ್ಟು ಪೌಷ್ಟಿಕಾಂಶದ ಮೌಲ್ಯವನ್ನು ಹೊಂದಿದೆ. ಈ ಹಣ್ಣಿನಲ್ಲಿ ಸಸಾರಜನಕ A, B ಮತ್ತು C ಅನ್ನಾಂಗಗಳಿದ್ದು ಸುಣ್ಣ ಮತ್ತು ರಂಜಕದ ಅಂಶಗಳನ್ನು ಹೆಚ್ಚಾಗಿ ಹೊಂದಿವೆ. ಅದರಲ್ಲೂ ಮುಖ್ಯವಾಗಿ ಕಬ್ಬಿಣದ ಅಂಶವು ಹೆಚ್ಚಾಗಿದೆ. ಇನ್ನು ಔಷಧೀಯ ಗುಣಗಳ ಬಗ್ಗೆ ಹೇಳುವುದಾದರೆ, ಸಮಪ್ರಮಾಣದ ನೇರಳೆ ಮತ್ತು ಮಾವಿನ ಹಣ್ಣುಗಳ ರಸ ಮಧುಮೇಹ ರೋಗಿಗಳ ಬಾಯಾರಿಕೆಗೆ ತುಂಬಾ ಉಪಯುಕ್ತವಾಗಿದೆ. ಸ್ವಲ್ಪ ಪ್ರಮಾಣದ ಹಣ್ಣಿನ ರಸ ಅತಿಸಾರವನ್ನು ಕೂಡ ಕಡಿಮೆ ಮಾಡಬಲ್ಲದು. ಮಾಗಿದ ಹಣ್ಣುಗಳಿಂದ ತೆಗೆದ ರಸದಿಂದ ವಿನೆಗರ್ ಅನ್ನು ಜೀರ್ಣಕಾರಿ ಗುಣಗಳಿಗೆ ಬಳಸ್ತಾರೆ ಮತ್ತು ನೇರಳೆ ಬೀಜದ ಪುಡಿಯು ಮಧುಮೇಹವನ್ನು ಗುಣಪಡಿಸಲು ಬಹಳ ಉಪಕಾರಿಯಾಗಿದೆ. ಈ ನೇರಳೆ ಬೆಳೆ ಬೆಳೆಯಲು ಎಂತಹ ಮಣ್ಣು ಸೂಕ್ತ ಅಂತೀರಿ?